ಕೇಳಿ ಹೈನುಗಾರಿಕೆ ಮತ್ತು ಹಡಿಲು ಭೂಮಿ ಭತ್ತದ ಕೃಷಿ ಅನುಭವದ ಕುರಿತು ಸಂದರ್ಶನ ಗುಣ್ಮಿ ಗ್ರಾಮದ ಮಲ್ಲಿಕಾ ಮಧ್ಯಸ್ಥ ಹಾಗೂ ಶ್ರೀರಾಮ್ ಮಧ್ಯಸ್ಥ ಅವರೊಂದಿಗೆ. ಕೇಳುಗರೇ, ಇವತ್ತು ನಮ್ಮ ಜೊತೆಗೆ ಬ್ರಹ್ಮಾವರ ತಾಲೂಕು ಗುಣ್ಮಿ ಗ್ರಾಮದ ಶ್ರೀಮತಿ ಮಲ್ಲಿಕಾ ಮಧ್ಯಸ್ಥ ಹಾಗೂ ಶ್ರೀರಾಮ ಮಧ್ಯಸ್ಥ ಅವರಿದ್ದಾರೆ. ಇವರು ಹೈನುಗಾರಿಕೆಯನ್ನು ಮಾಡುವುದರ ಜೊತೆ ಜೊತೆಗೆ ಹಡಿಲು ಭೂಮಿಯಲ್ಲಿ ಭತ್ತದ ಕೃಷಿ, ನೆಲಗಡಲೆ ಕೃಷಿ, ಎಲ್ಲ ಕೃಷಿಯನ್ನು ಕೂಡ ಪೂರಕವಾಗಿ ಮಾಡ್ತಾ ಇದ್ದಾರೆ. ಅವರ ಅನುಭವನ ಇವತ್ತು ನಾವು ಕೇಳೋಣ. ನಮಸ್ಕಾರ ಮಲ್ಲಿಕಾ ಮಧ್ಯಸ್ಥವರೇ. ನಮಸ್ತೆ. ಶ್ರೀರಾಮ ಮಧ್ಯಸ್ಥರ ನಮಸ್ಕಾರ. ಹೇಳಿ ಮಲ್ಲಿಕಾ ಅವರೇ, ಕೃಷಿಯಲ್ಲೇ ನಿಮ್ಮನ್ನ ನೀವು ಹೀಗೆ ತೊಡಗಿಸಿಕೊಂಡಿದ್ದೀರಿ, ಹೇಗೆ ಅನಿಸ್ತಾ ಇದೆ ನಿಮ್ಮ ಈ ಹೈನುಗಾರಿಕೆ? ನಮಗೆ ಮೊದಲು ಬೇಸಾಯ ಜಾಗ ಏನಿಲ್ಲ, ನಮಗೆ ಬೇರೆ ಪಕ್ಕ ಮನೆಯವರೆಲ್ಲ ಅವ್ರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ. ನಮಗೆ ಒಂದು 13 ದನ ಇದೆ ನಮ್ಮ ಮನೇಲಿ. ಗೊಬ್ಬರ ಮತ್ತೆ ನಮಗೆ ಜಾಗ ಬೇರೆ ಏನಿಲ್ಲಲ್ಲ, ಅದಕ್ಕೆ ಅವರು ನೀನ್ ಮಾಡ್ಕೋ ಅಂತ ಅದರಲ್ಲಿ ಏನು ಉತ್ಪನ್ನ ಆಯ್ತು ಮಾಡಿದೇವೆ. ಈಗ ಒಳ್ಳೆ ನಮಗೆ ಅದರಲ್ಲಿ ದನ ಹುಲ್ಲು ಸಿಗುತ್ತೆ, ಲಾಭವೂ ಉಂಟು. ಎಲ್ಲ ಲಾಭ ಇಲ್ಲ, ನೀವು ಯಾಕೆ ಜಾಗ, ನಿಮ್ಗೆ ಹೇಗೆ ಲಾಭ ಆಗತ್ತೆ ಎಲ್ಲ ಹೇಳಿ ನಾವೇ ಈಗ ಮಾಡಿ ತೋರಿಸಿ ಕೊಟ್ಟಿದ್ದೆ. ಈಗ 3-4 ವರ್ಷದಿಂದ ನಾವೇ ಡೈರಿ ಎಲ್ಲ ಫಸ್ಟ್ ಪ್ರೈಸ್ ಬರ್ತಾ ಇತ್ತು. ಫಸ್ಟ್ 2 ಲಕ್ಷ ಬಂದಿತ್ತು 3 ವರ್ಷದಿಂದ, 2ನೇ ವರ್ಷ 5 ಲಕ್ಷ ಬಂದಿತ್ತು, ಈ ಹೋದ ವರ್ಷ 7 ಲಕ್ಷ ಒಂದು ವರ್ಷಕ್ಕೆ ನಾವು ಹಾಲು ಕೊಟ್ಟಿದ್ದೇವೆ. ಈ ವರ್ಷ ಒಂದು 10-12 ಲಕ್ಷ ಬಂದಿರ್ಬೋದು. ಮತ್ತೆ ಮನೆಯಲ್ಲಿ ಒಂದು 15 ಮನೆಯವರು ಹಾಲು ತಗೊಂಡು ಹೋಗ್ತಾರೆ. ನಮ್ಗೆ ಜಾಗ ಇರೋದು ಒಂದು 5 ಸೆಂಟ್ಸ್ ಜಾಗ ಮಾತ್ರ. ಒಂದ್ ಸ್ವಲ್ಪ ಸಾಮಾನ್ಯವಾಗಿ ಮನೆಯ ಸುತ್ತಮುತ್ತ 2 ಎಕರೆಯೋ 5 ಎಕರೆಯೋ ಜಾಗ ಇಟ್ಟುಕೊಂಡು ಕೂಡ ಹೈನುಗಾರಿಕೆ ಮಾಡುವಂತ ಅದು ಲಾಭದಾಯಕ ಅಲ್ಲ, ಯಾಕೆ ಬೇಕು ಅಂತ ಹೇಳುವವರು ಜಾಸ್ತಿ ಇರ್ತಾರೆ. ಅಂತದ್ರಲ್ಲಿ ನೀವು ಮನೆಯ ಸುತ್ತಮುತ್ತ ಏನೂ ಜಾಗ ಇಟ್ಕೊಳ್ಳದೆ ಒಂದು ಹೈನುಗಾರಿಕೆಯನ್ನು ಮಾಡುವ ಸಾಹಸವನ್ನ ಮಾಡಿದ್ದೀರಿ. ಬಹುಶಃ ಎಲ್ಲ ನಮ್ಮ ಕೇಳುವರು ಕೂಡ ಮೆಚ್ಚುವಂತಹ ಒಂದು ಮಾತು ಇದು. ಈ ಹಡಿಲು ಭೂಮಿಯನ್ನ ನೀವು ತಕೊಂಡು ಅಲ್ಲಿ ಕೃಷಿ ಮಾಡುವ ಒಂದು ಉತ್ಸಾಹ ಹೇಗೆ ಬಂತು ನಿಮಗೆ? ನಮ್ಗೆ ಅಂದ್ರೆ ಇಲ್ಲ, ನಮ್ಮಲ್ಲೆಲ್ಲ ಗೊಬ್ಬರ ಹಾಕಿ ಬೆಳೆದು ಕಡಿಮೆ, ಸ್ವಲ್ಪ ಸಾರ ಗೌರ್ಮೆಂಟ್ ಸಾರ ತಂದು ಹಾಕಿ ಮಾಡ್ತಿದ್ರು. ಅವರು ಅಂದ್ರೆ ನಾನು ದನ ಸಾಕದವಾಗ ಹುಲ್ಲು ಬೇಕಲ್ಲ ನಮ್ಗೆ, ಅವರು ನಮ್ಮನೇದೇ ಗೊಬ್ಬರ ತಗೊಂಡು ಹೋಗಿ ಬೇಸಾಯ ಮಾಡ್ತಾ ಇದ್ರು. ಅಂದ್ರೆ ನಮ್ಮಲ್ಲಿ ತುಂಬಾ ದನ ಇರುವಾಗ ಗೊಬ್ಬರ ಒಳ್ಳೆ ಚೆನ್ನಾಗಿರುತ್ತೆ. ನನ್ನ ಮನಸ್ಸಿನಲ್ಲೂ ಎಣಿಸ್ತು ಇವರು ಎಲ್ಲ ಮಾಡು ಅಂತೇಳಿ ಹೇಳಿದ್ರು. ನಮ್ಮನೆಗೆ ನಾವು ಗದ್ದೆ ಇದು ಗೊಬ್ಬರ ಹಾಕಿ ಗದ್ದೆಯಲ್ಲಿ ಹಾಕಿ ಒಳ್ಳೆ ರೀತಿಯಲ್ಲಿ ನಮ್ಮ ದನಕ್ಕೆ ಹುಲ್ಲು ಸುಮಾರು ಸಿಗತ್ತಲ್ಲ ಅಂತ ಒಂದು ಎಣಿಸಿದೆ. ಅದರಿಂದ ಒಳ್ಳೆ ಫಲವೂ ಬಂತು ನಂಗೆ, ಹುಲ್ಲು ದನಕ್ಕಾಯ್ತು. ದೂರ ದೂರ ಹೋಗಿ ಹುಲ್ಲು ತರುವುದಕ್ಕಿಂತ ನಮ್ಮನೆ ಹತ್ತದವ್ರು ಅವರಿಗೂ ಖುಷಿ ಆಯ್ತು. ನಮ್ಮ ಅವ್ರದ್ದು ಭೂಮಿಯಲ್ಲಿ ಮೊದಲು ಬೆಳೀತಾ ಇರಲಿಲ್ಲ ಅಷ್ಟಲಾಗಿ, ಅವರು ಹೇಳ್ತಿದ್ರು ನಾವೆಲ್ಲ ಗೊಬ್ಬರ ಅಷ್ಟಪಲ ಹಾಕೋಕೆ ಆಗ್ತಿಲ್ಲ ನಮ್ಗೆ, ಮತ್ತೆ ಕೂಲಿ ಎಲ್ಲ ಪೂರೈಸುವುದಿಲ್ಲ ಅಂತ. ಈಗ ನಮ್ಮನೆಗಂದ್ರೆ ನಾವೀಗ ಗೊಬ್ಬರವು ಕೂಡ ಟೆಂಪೋದಲ್ಲೇ ತಗೊಂಡು ಹೋಗಿ ಹಾಕಿ ಬೇಕಾದಷ್ಟು ಹಾಕಿ ಒಳ್ಳೆ ಬೇಸಾಯನೂ ಒಳ್ಳೆ ಆಗತ್ತೆ ನಮ್ಗೆ. ನಿಮ್ಮ ನಿಮ್ಮ ಮನೆ ಮತ್ತು ಆ ಜಮೀನು ಎಷ್ಟು ದೂರದಲ್ಲಿದೆ? ನಮ್ಗೆ ಹೆಚ್ಚು ದೂರ ಇಲ್ಲ, ಒಂದು 5 ನಿಮಿಷ ದಾರಿ ಅಷ್ಟೇ. ವಾಹನ ಹೋಗುವ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಉಂಟು. ಗೊಬ್ಬರವು ಕೂಡ ಅಷ್ಟೇ, ನಮ್ಗೆ ದನ ಸಾಕೋದ್ರಿಂದ ಸುಮಾರೆಲ್ಲ ಲಾಭ ಉಂಟು ನಮ್ಗೆ. ನಾವು ಗೊಬ್ಬರ ನಮ್ಗೆ ಬೇಸಾಯಕ್ಕೆ ಬೇಕಂದ್ರೆ ಒಂದು 2,000-3,000 ಹೆಡ್ಗೆ ಗೊಬ್ಬರ ನಮ್ಗೆ ಸಿಗತ್ತೆ, ಜಾಸ್ತಿ ಸಿಗತ್ತೆ. ಆದ್ರೆ ನಮ್ಗೆ ಬೇಕು ಹೆಚ್ಚಂದ್ರೆ ಒಂದು 500 ಹೆಡ್ಗೆ ಬೇಕಾಗ್ತದೆ. ಮತ್ತೆಲ್ಲ ನಾನು ಸೇಲ್ ಮಾಡ್ತೇನೆ. ಸೇಲ್ ಅಂತ ಹೇಳಿದ್ರೆ ಅದ್ರದಿಂದಲೇ ನಂಗೆ ಹುಲ್ಲು ತಗೊಳ್ಲಿಕ್ಕೆ ಆಗುತ್ತೆ, ನಮ್ ಕೈಯಿಂದ ಏನ್ ಹೆಚ್ಚು ಹೋಗುದಿಲ್ಲ. ಮತ್ತ ದನದಿಂದ ಕೂಡ ನಮ್ಗೆ ನಾನೇ ಮಾಡೋದ್ರಿಂದ, ನಾನು ನನ್ನ ಗಂಡ ಇಬ್ರು ಒಟ್ಟು ಸೇರಿ ಕೆಲಸ ಮಾಡೋದ್ರಿಂದ ನಮ್ಗೆ ಲಾಭ, ತುಂಬಾ ಲಾಭ ಉಂಟು. ಶ್ರೀರಾಮ್ ಮಧ್ಯಸ್ಥ ಅವರೇ, ಮಾತನ್ನ ಮುಂದುವರಿಸೋದನ್ನ ಮೊದಲು ನಿಮ್ಮನ್ನ ಕೇಳ್ತೀನಿ. ಸಾಮಾನ್ಯವಾಗಿ ಯಶಸ್ವಿ ಗಂಡನ ಹಿಂದೆ ಹೆಂಡತಿ ಇರ್ತಾಳಲ್ಲ, ಯಶಸ್ವಿ ಹೆಂಡತಿ ಕೂಡ ಇರ್ತಾಳೆ ಅಂತ ನಿಮ್ಗೆ ಏನ ಅನಿಸ್ತಾ? ಹೌದು, ಇಲ್ಲಿ ಏನ್ ಗೊತ್ತುಂಟ, ನಮ್ಮಿಬ್ಬರಲ್ಲಿ ಅನ್ಯೋನ್ಯತೆ ಮುಖ್ಯವಾಗಿ. ಏನಂದ್ರೆ ಅವಳು ಯಾವುದೇ ಒಂದು ಕಾರ್ಯ ಮಾಡ್ತೇನೆ ಅವಾಗ ನಾನು ಬೆನ್ನೆಲುಬಾಗಿ ನಿಲ್ತೇನೆ, ಆಯ್ತು ನಿಲ್ಸಬಾಳ. ಅವಳಿಗೆ ಏನಂದ್ರೆ ತನ್ನದೇ ಆದ ಏನಾದ್ರೂ ಮಾಡಬೇಕು ಅನ್ನೋ ಛಲ ಮೊದಲಿಂದ ಅಷ್ಟೇ. ನಾನು ಬೇರೆಯವ್ರನ್ನ ಡಿಪೆಂಡ್ ಆಗಿರಬಾರ್ದು, ನನ್ನದೇ ಏನಾದ್ರೂ ಮಾಡಬೇಕು. ಅದಕ್ಕೆ ಮೊದಲು ಇದಕ್ಕಿಂತ ಮುಂಚೆ ನಾವೀಗ ಇದು ಸರಣ ಒಂದು 8-10 ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೇವೆ. ಅದಕ್ಕಿಂತ ಮುಂಚೆ ಅವಳು ಶಾಲೆಯಲ್ಲಿ ಅಡುಗೆಗೆ ಈ ಮಧ್ಯಾಹ್ನದ ಊಟದ ಮಕ್ಕಳು ಅದಕ್ಕೂ ಹೋಗಿದ್ದಾಳೆ, ಸಾರಿ ನುಡಿ ಮಾಡಿದ್ದಾಳೆ, ಹಪ್ಪಳ ಮಾಡಿದ್ದಾಳೆ, ಎಲ್ಲದೂ ಮಾಡಿದ್ದಾಳೆ. ಅದಕ್ಕೆ ಅದೆಲ್ಲ ಅವಳು ಲಾಸ್ಟಿಗೆ ನನಗೆ ಒಬ್ಬರ ಕೈಯಲ್ಲಿ ಮಾಡ್ಲಿಕ್ಕೆ ಆಗ್ತಾರೆ, ಬೇರೆಯವ್ರನ್ನ ಹಾಕೊಂಡು ಆಗುದಿಲ್ಲ. ಅದಕ್ಕೆ ಲಾಸ್ಟ್ ನಮ್ಮಿಬ್ಬರೊಳಗೆ ಒಂದು ತೀರ್ಮಾನ, ಹೀಗೆ ಮಾಡಿದ್ರೆ ಹೇಗೆ, ನಾವು ಹೇಗೂ ಹಡಿಲು ಭೂಮಿ ಸುಮಾರು ಉಂಟು, ಅವರೆಲ್ಲರೂ ನಮ್ಮವರೇ, ನೀವು ಮಾಡುದಾದ್ರೂ ಮಾಡಿ ಅಂತ ನಮ್ಗೆ ಹೇಳಿದ್ರು. ಅದನ್ನು ಮಾಡಿ ಅದರಿಂದಾಗಿ ಬರುವಂತ ಉತ್ಪತ್ತಿನ ನಾವು ದನಕ್ಕೆ ವಿನಿಯೋಗ ಮಾಡಿದ್ರೆ ನಮಗೆ ಎರಡು ಒಂದಕ್ಕೆ ಎರಡು ಲಾಭ ಆದಾಗ ಆಗ್ತದೆ. ಇಲ್ಲದೆ ಹುಲ್ಲನ್ನು ಹೊರಗಿಂದ ತರಬೇಕು, ಅದು ಖರ್ಚು ಬೇರೆ. ಮತ್ತೆ ನಾವು ಇಬ್ಬರೇನೆ ಕಷ್ಟ ಮಾಡ್ತೇವೆ, ಯಾಕಂದ್ರೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ನಾವು ಮಾಡ್ತೇವೆ ಕೆಲಸ. ಬೇರೆ ಯಾರನ್ನು ಡಿಪೆಂಡ್ ಆಗಿರಲ್ಲ ನಾವು, ಡಿಪೆಂಡ್ ಆದ್ರೆ ಪ್ರಯೋಜನವೂ ಇಲ್ಲ ಇವಾಗ. ಹಾಗಾಗಿ ಅವಳಿಗೆ ಸಪೋರ್ಟ್ ಆಗಿ ನಿಂತಿದ್ದೇನೆ, ಅವಳು ಅದನ್ನ ಮುಂದಿಸ್ಕೊಂಡು ನನ್ನ ಸ್ವಂತದಾಗಿ ಒಂದು ಯಾವುದೋ ಒಂದು ಖಾಸಗಿ ಸಂಸ್ಥೆಯಲ್ಲಿ ದುಡಿತಾ ಇದ್ದೇನೆ. ಅವಳಿಗೆ ಹೌದು ಸಂಜೆ ಬೆಳಿಗ್ಗೆಯಿಂದ 8 ಗಂಟೆ ತನಕ ನಾವು ಅಲ್ಲೇ ಇರ್ತೀವಿ. ನಾನು ಬೆಳಿಗ್ಗೆ 4 ಗಂಟೆಗೆ ಇದ್ರೆ 7 ಗಂಟೆವರೆಗೆ ಹಟ್ಟಿಯಲ್ಲಿ, ಹಟ್ಟಿಯಿಂದವರು ಬರೋದಿಲ್ಲ, ಅದೇ ಕೆಲಸ ಆಗ್ತದೆ ನಮಗೆ. ಮತ್ತೆ ನಂತರ ದೇವಸ್ಥಾನ ಪೂಜೆ ಎಲ್ಲ ಮಾಡ್ಕೊಂಡು ಡ್ಯೂಟಿಗೆ ಹೋದ್ರೆ ಮತ್ತೆ 5-5:30 ಬಂದ ಮೇಲೆ ಮತ್ತೊಂದು 1 ಗಂಟೆ ಹಟ್ಟಿಯಲ್ಲಿ ಮತ್ತೆ ಪುನಃ ಕೆಲಸ. ಅದ್ರ ಜೊತೆಗೆ ನಮಗೆ ಒಂಥರ ಒಡಾಡ, ನಮ್ಗೆ ಹಟ್ಟಿ ಅಂದ್ರೆ ಬೇರೆ ಎಲ್ಲೂ ಬೇಡ ನಮ್ಗೆ, ಹಾಗಾಗಿದೆ. ಬೇರೆ ಎಲ್ಲಿ ಹೋಗುದೂ ಇಲ್ಲ, ನಾವು ಯಾರ ಮನೆಗೆ ಹೋದ ಇರ್ಲಿಕ್ಕೂ ಆಗುದೂ ಇಲ್ಲ. ನಮ್ಮದೇ ಗಂಡ ಹೆಂಡತಿ ಅಲ್ಲಿ ದನದ ಜೊತೆಗೆ ಅನ್ಯೋನ್ಯತೆ ಸಂಬಂಧದಿಂದ ಬದುಕ್ತಾ ಇದ್ದೇವೆ. 10 ವರ್ಷದಿಂದ 13 ದನಗಳನ್ನು ಸಾಕ್ತಾ ಇದ್ದೇವೆ. ಅಲ್ಲ, ಸ್ಟಾರ್ಟಿಂಗ್ ನಾವು 3 ದನ ತಕೊಂಡಿದ್ದೇವೆ, ಮತ್ತೆ ಅದರಲ್ಲಿ ನಮಗೆ ಲಾಭ ಇದೆ ಅಂತ ತಿಳಿಯಿತು. ಯಾಕಂದ್ರೆ ನಾವು ಪ್ರಯತ್ನ ನಮ್ಮದೇ ಮಾಡೋದನ್ನ ಲಾಭ ಇದೆ ಕಂಡು ಬಂದಿದೆ ನಮಗೆ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಮಾಡುವ ಮತ್ತೊಂದು 2 ತಗೊಳ್ತು, ಅದನ್ನ ನೆಕ್ಸ್ಟ್ ಅದರ ಏನು ಲಾಭಾಂಶ ಇದೆ ಮತ್ತೆ ಪುನಃ ಅದರಲ್ಲೇ ವಿನಿಯೋಗ ಮಾಡಿ ಈಗ ನಾವು 13-14 ದನವನ್ನು ಸಾಕ್ತಾ ಇದ್ದೇವೆ. ಅಂದ್ರೆ ಇತ್ತೀಚೆಗೆ ಸಾಧಾರಣ 3-4 ವರ್ಷದಿಂದ ನಾವು ಡೈರಿಯಲ್ಲಿ 4 ವರ್ಷದಿಂದ ಪ್ರಥಮ ಬಹುಮಾನ ನಮಗೆ ಬರ್ತಾ ಇದೆ. ಫಸ್ಟ್ ಸಾಧಾರಣ 3 ವರ್ಷದಿಂದ 3.5 ಲಕ್ಷ ಲೀಟರ್ ರೂಪಾಯಿ ಹಾಲು ಕೊಟ್ಟಿದ್ದೇವೆ. ನಂತರ ಮೊನ್ನೆ ಕಳೆದ ವರ್ಷ 7 ಲಕ್ಷ, ಈ ಸರ್ತಿ ನನ್ನಂದಾಜು ಕಳೆದ 2020-21 ನನ್ನ ಸಾಧಾರಣ 10 ಲಕ್ಷದ ಮೇಲೆ ಹಾಲು ಕೊಟ್ಟಿರಬಹುದು. ನಾನು ಕ್ಯಾಲ್ಕುಲೇಟ್ ಮಾಡಲಿಲ್ಲ, ಬಟ್ ಇನ್ನೆಕ್ಸ್ಟ್ ಗೊತ್ತಾಗುತ್ತೆ ಆಗಿರ್ತದೆ. ಯಾಕೆ ದಿವಸಕ್ಕೆ 100-120 ಲೀಟರ್ ಹಾಲು ಕೊಡ್ತಾ ಇದ್ದೇವೆ ನಾವು. ಮಲ್ಲಿಕ್ ಅವರು ಹೇಳಿಗ ಈ ಹೈನುಗಾರಿಕೆಯ ಒಂದು ಸೂಕ್ಷ್ಮಗಳು ಏನೇನು ಅಂತ, ಸಾಮಾನ್ಯವಾಗಿ ಈ ಸೂಕ್ಷ್ಮ ವಿಚಾರಗಳೆಲ್ಲ ಹೆಂಗಸರಿಗೆ ಜಾಸ್ತಿ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಅಂದ್ರೆ ಮನೆಗೆ ನಮ್ಮ ಬೇರೆ ಕಡೆ ಹೋಗುವುದೆಲ್ಲ ನನಗೂ ಇಷ್ಟನೂ ಇಲ್ಲ ಈಗ. ಇದೇ ಅಂದ್ರೆ ದನದೊಂದು ಪ್ರೀತಿಯು ಕೂಡ ನಮ್ಗೆ ತುಂಬಾ ಕೊಡ್ತವೆ ಅವು. ಅವತ್ತ ಆರೋಗ್ಯವು ಮೊದಲು ನಂಗೆ ಸರಿ ಇಷ್ಟ ಅಷ್ಟು ಒಳ್ಳೇದಿರ್ಲಿಲ್ಲ, ಈಗ ಅವಟ್ಟಿಗೆ ಇದ್ರ ಮೇಲೆ ತುಂಬಾ ಆರೋಗ್ಯನೂ ಒಳ್ಳೇದುಂಟು. ಮತ್ತೆ ಬೆಳಿಗ್ಗೆ 4 ಗಂಟೆಗೆ ಏಳುದ್ರಿಂದ ನನಗೆ ಒಂಥರ ಗುರ್ಪೆಯ ಒಂಥರ ಖುಷಿಯಲ್ಲೇ ನಾನು ಮಾಡ್ತೇನೆ. ಈಗ ಈ ಹಸುಗಳ ನಮ್ಮ ಸ್ನೇಹಿತರು ಅಂತ ನಮ್ಮ ಮನೆಯ ಅವರು ಒಂದು ಸದಸ್ಯರು, ಅವುಗಳ ಒಂದು ಆರೋಗ್ಯವನ್ನ ವಿಚಾರಿಸಿಕೊಳ್ಳುವುದು ಹೇಗೆ? ಅವು ಬೆಳಿಗ್ಗೆ ಎದ್ದ 4 ಗಂಟೆಗೆ ಎದ್ದುಕೊಂಡು ಫಸ್ಟ್ ಹೋಗಿ ನಾನು ಲೈಟ್ ಹಾಕಿ ಅವನ್ ನೋಡುದು, ಯಾವ ಎದ್ದ ಲೈಟ್ ಹಾಕಿಕೊಂಡು ಅವು ನನ್ನ ಪಟ್ಟ ಎದ್ದು ಬಿಡ್ತು ಹೇಳಲಿಲ್ಲ. ಅಥವಾ ಇನ್ನು ಫಸ್ಟ್ ಹೋಗಿ ದನ ಕರೆಯೋದಲ್ಲ ಅವನ್ ನೋಡುದು, ಅವು ಯಾವ ತರ ಇದ್ದ ಡಬ್ಬ ಇದ್ದಾವಾಗ ಯಾವ ತರ ಎತ್ತ ಹಾಲು ಕೊಡುವಾಗ ಯಾವ ತರ ಅಂದ್ರೆ ಅವು ಏನೋ ಒಂದು ಸುಸ್ತಂತ ಇದ್ರೆ ನಮ್ಗೆ ಒಬ್ರು ಡಾಕ್ಟರ್ ಕಾರಂತ ರಾಮದೇವ್ ಕಾರಂತ ಅಂತ ಒಳ್ಳೆ ಡಾಕ್ಟರ್ ಸಿಕ್ಕಿದ್ದಾರೆ. ನಾವು ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ಅದಕ್ಕೆ ಏನಂದ್ರೆ ಅವರು ಔಷಧಿಕ್ಕಿಂತ ಸ್ಪಂದಿಸ್ತರು. ಮತ್ತೆ ಧೈರ್ಯ ಹೇಳ್ತಾರೆ ನಮ್ಗೆ ಅವರು, ಮಾಡು ಏನು ಮಾಡಬೇಡ ಮಾಡು ಅಂತ ಹೇಳಿ ಖುಷಿ ಆಗ್ತದೆ. ನಮ್ಗೆ ಒಂದು ತುಂಬಾ ಪ್ರೋತ್ಸಾಹ ಕೊಡ್ತಾರೆ. ಈಗ ಹಸುಗಳ ಆರೋಗ್ಯದಲ್ಲಿ ವ್ಯತ್ಯಾಸ ಆದ್ರೆ ಯಾವ ರೀತಿ ನೀವು ಗಮನಿಸ್ತೀರಿ, ಏನೇನು ವ್ಯತ್ಯಾಸಗಳು ಕಾಣ್ತೇವೆ ಸಾಮಾನ್ಯವಾಗಿ? ಹಾಲು ಕಡಿಮೆ ಗೊತ್ತಾಗ್ತದೆ ಒಂದು. ಮತ್ತೆ ತಿನ್ನೋದ್ರಲ್ಲಿ ನಾವು ಅವರಿಗೆ ಏನೂ ಕಡಿಮೆ ಮಾಡೋದಿಲ್ಲ ಹಾಲು. ಈ ಫುಡ್ ಒಳಗೆ ಹಸಿ ಹುಲ್ಲು ನನಗೆ ಆರದೇ ಇದ್ರು ಎಲ್ಲಿಂದಾರು ಹೋಗಿ ತಕೊಂಡು ಬರ್ತೇವೆ. ಮತ್ತೆ ತಿಂಡಿ ಫುಡ್ ಎಲ್ಲರೂ ಹೇಳ್ತಾರೆ ನೀವು ಇಷ್ಟಲ್ಲ, ನಾವು ಬರೀ ಬೂಸ ಮಾತ್ರ ಅಲ್ಲ ಬೇರೆ ಬೇರೆ ಹಿಂಡಿಗಳನ್ನೆಲ್ಲ ಹಾಕ್ತೇವೆ. ಮತ್ತೆ ದನವೂ ಹಾಗೆ ಚೆನ್ನಾಗಿದ್ದೇವೆ ನಮ್ಮ ದನ ಎಲ್ಲ ತಗೊಂಡು ಹೋಗೋರು ಏನಾದ್ರು ನಮ್ಗೆ ಸೇಲ್ ಮಾಡ್ಬೇಕಾದ್ರೆ ಅವರು ಹೇಳ್ತಾರೆ ನೀವು ಇಷ್ಟು ಚೆನ್ನಾಗಿ ಸಾಕಿದ್ರೆ ನಮ್ಗೆ ಆಗ್ತದ ಅಂತ ಹೇಳಿ ಕೇಳ್ತಾರೆ. ಅಂದ್ರೆ ನಾವು ಅಷ್ಟು ಬಗ್ಗೆ ಅಂದ್ರೆ ನಾನು ಬೆಳಿಗ್ಗೆ 4 ಗಂಟೆಗಿದ್ರೆ ನಾವು ಒಳಗೆ ಹೋಗೋದು ಒಂದು ತಿಂಡಿ ತಿನ್ಲಿಕ್ಕೆ ಊಟ ಮಾಡ್ಲಿಕ್ಕೆ ಅಷ್ಟೇ, ಒಂದು ಸ್ವಲ್ಪ ನಮ್ಮ ಮನೆಯಲ್ಲಿ ಇರುವುದೇ ಕಡಿಮೆ. ಹಟ್ಟಿಯಲ್ಲಿ ಇಪ್ಪದೆ ನಾವಂದ್ರೆ ಬಾಗಿಲು ತೆಗೆದುಕೊಂಡು ನಮ್ಮನ್ನ ಹಟ್ಟಿಯೇ ಎದ್ರೆ ಹಾ ನಮ್ಗೆ ಎದ್ರೆ ನಾವು ಅಷ್ಟು ಒಂದು ಅವ್ ಬಗ್ಗೆ ನನ್ನ ಬಾರಿ ಒಂದು ಖುಷಿಯೂ ಹೌದು. ಈಗ ಹಟ್ಟಿಯಲ್ಲೇ ಹುಟ್ಟಿ ಬೆಳೆದ ಒಂದು ಕರುವನ್ನ ಹಸುವಾಗಿ ಕಾಣುವಾಗ ಒಂದು ಆಗುವ ಖುಷಿಯ ಬಗ್ಗೆ ಹೇಳಿ. ನಂಗೆ ದನದ ಕರು ಎಲ್ಲ ಖುಷಿ, ಆದ್ರೆ ಅದ್ರಲ್ಲಿ ಒಂದು ಬೇಜಾರ್ ಅಂದ್ರೆ ಗಂಡು ಕರು ಹುಟ್ಟಿದ್ರು ಒಂದು ತುಂಬಾ ಬೇಜಾರ್ ನಾನು. ಮತ್ತೆ ಅವಕ್ಕೆ ಒಂದು ಲೈಫೇ ಇಲ್ಲ ಅಲ್ಲ, ಅವಕ್ಕೆ ಗೋಶಾಲೆ ಕೊಡೋಕ್ಕೂ 1 ವರ್ಷ ತಗೊಳ್ಳೋದಿಲ್ಲ. ಅಲ್ಲಿ ಕೊಟ್ಟರು ಅವಕ್ಕೆ ನಮ್ಮ ತರ ಸಾಕುದಿಲ್ಲ, ಅದೊಂದು ನನಗೆ ಬೇಜಾರ್ ಬಿಟ್ರೆ. ಮತ್ತೆ ದನ ಸಾಕಿದ್ರು ತುಂಬಾ ಖುಷಿ. ನಾವು ಮತ್ತೆ ಕರುವಿನ ಹೆಣ್ಣು ಕರು ಹುಟ್ಟಿದ್ರೆ ಒಂದು 3 ತಿಂಗಳು ಸಾಕಿ ಯಾರಿಗಾದ್ರೂ ಕೊಡುದು, ನೀವು ತಗೊಂಡೋಗಿ ನೀವು ಅವ್ರು ದನ ಸಾಕುದಿಲ್ಲ, ದನವನ್ನು ಹಾಲು ಕರೆಯುವುದಿಲ್ಲ ಅವರನ್ನ. ಹೆಚ್ಚಿನವರು ಇರ್ತಾರೆ ಇಲ್ಲ, ತುಂಬಾ ಕಡೆ ಕೊಟ್ಟಿದ್ದೇವೆ ನಾವು. ಅವರು ದನ ಆದ ಕೂಡಲೇ ನಮ್ಗೆ ಗಬ್ಬ ಆದ ಕೂಡಲೇ ನಮ್ಗೆ ವಾಪಸ್ ಕೊಡ್ತಾರೆ. ಈಗ ಒಂದಷ್ಟು ಹಡಿಲು ಭೂಮಿಯ ಬಗ್ಗೆ ಹೇಳಿ. ಈಗ ಹಡಿಲು ಭೂಮಿಯನ್ನ ತಗೊಂಡು ನೀವು ಅಲ್ಲಿ ಭತ್ತದ ಕೃಷಿಯನ್ನ ಮಾಡ್ತಾ ಇದ್ರಿ, ಈ ಬಗ್ಗೆ ಹೇಳಿ. ಫಸ್ಟ್ ಅದ ನಮ್ಗೆ ನಮ್ಮ ಅಪ್ಪನ ಮನೆಯಲ್ಲಿ ತುಂಬಾ ಬೇಸಾಯ ಇತ್ತು, ಆದ್ರ ಉಪ್ಪುಂದ ಅಂತ ಅದು ಅಲ್ಲ ಅಷ್ಟು. ನಾವಂದ್ರೆ ಬೇಗ ಮೊದಲೇ ಕೃಷಿ ಅನುಭವ ಇತ್ತು ನಿಮಗೆ? ಕೃಷಿ ಸ್ವಲ್ಪ ಅನುಭವ ಉಂಟು, ಆದ್ರೆ ಇಲ್ಲಿ ಬಂದ್ರೆ ನಮ್ಗೊಂದು ಸುಮಾರು 10 ವರ್ಷ ನಾನು ಏನು ಮಾಡ್ಲಿಲ್ಲ. ಶಾಲೆಯಲ್ಲಿ ಒಂದು ಅಡುಗೆ ಮಾಡಕ್ ಹೋಗ್ತಿದ್ದೆ, ಒಂದು 250 ಮಕ್ಕಳು. ನಾನು 10 ವರ್ಷ ಏನು ಮಾಡ್ಲಿಲ್ಲ ಅಂತ ಹೇಳ್ಬಿಡಿ, ತಲೆಯಲ್ಲಿ ಏನೋ ಯೋಚನೆ ಮಾಡ್ತಾ ಇದ್ರಿ ನೀವು? ಮಾಡ್ತಿದ್ದೆ ಅಂದ್ರೆ ಇಷ್ಟೇ, ಹಪ್ಪಳ ಮಾಡ್ತಿದ್ದೆ. ಅದು ಸ್ವಲ್ಪ ನಂಗೆ ಆರೋಗ್ಯದಲ್ಲಿ ಕುತ್ತಿಗೆಲ್ಲ ನೋವು ಬಂತು, ತುಂಬಾ ಸೇಲ್ ಆಗ್ತಿತ್ತು ಅದು. ನಂಗಂದ್ರೆ ಅಂದ್ರೆ ಸೇಲ್ ಅಂತ ಹೇಳಿದ್ರೆ ದಿವಸಕ್ಕೆ ಒಂದು ಸತಿ 600 ಕೋಡಿ 500 ಕೋಡಿ ಹಾಗೆಲ್ಲ ಹೇಳ್ತಿದ್ರು. ನಾವಂದ್ರೆ ಮಾಡಿ ಇಟ್ಕೊಂಡ್ಕೆ ಹೆದರಿಕೆ ತಕೊಂಡು ಹೋಗ್ತಿದ್ದೆ, ಹಾಳಾಗತ್ತಲ್ಲ ಅಂತ ಅದೆಲ್ಲ ಮಾಡ್ತಿದ್ದೆ. ಕಡೆಗೆ ಸಾರಿನ ಪುಡಿ ಅದು ಹಾಗೆ 2 ದಿವಸಕ್ಕೆ 10 ಕೆಜಿ ಸೇಲ್ ಆಗ್ತಿತ್ತು. ಅದು ಕುಟ್ಲಿಕ್ಕೆಲ್ಲ ತುಂಬಾ ಕಷ್ಟ ಆಗ್ತಿತ್ತು ನಂಗೆ. ಅದು ನಾನು ಕುಟ್ಟಿನೇ ಮಾಡ್ತಿದ್ದೆ, ತುಂಬಾ ಜನ ತಗೊಂಡು ಹೋಗ್ತಿದ್ರು. ಕಡೆಗೆ ಸ್ವಲ್ಪ ಅದು ಸ್ವಲ್ಪ ಆರೋಗ್ಯ ಸಮಸ್ಯೆ ಬಂತು. ಈಗ ಮಗಳು ಹುಟ್ಟಿ ಒಂದು 16 ವರ್ಷ ಆಯ್ತು ಅವಳಿಗೆ. ಅವಳು ಹುಟ್ಟಿ ಒಂದು 6 ತಿಂಗಳಿಂದ ಒಂದು ಮೊದಲು ಕರುವಿನ ಸಾಕ್ತಿದ್ದೆ, 9 ಕರುವನ್ನ ಸಾಕಿ ದನ ಮಾಡಿ ಕೊಟ್ಟಿದ್ದೆ. ಅದು ಲಾಸ್ಟಿಗೆ ಒಂದು ಕರು ಸಾಕುವಾಗ 8,500 ರೂಪಾಯಿ ಕೊಟ್ಟೆ ಆ ಕರುವಿಗೆ. ಅದು ತಿಂಗಳು ತುಂಬುವಾಗ 10,000 ಕೇಳಿದ್ರು. ಕಡೆಗೆ ನಾನು ಎಣಿಸಿದೆ, ಸುಮ್ಮನೆ ನಾನು 1,500 ಇಷ್ಟು ದಿವಸ ಸಾಕಿ ಅದಕ್ಕಿಂತ ನಾನೇ ಕರೆದು ಹಾಲು ಮಾರಾಟ ಮಾಡುವಂತ ಧೈರ್ಯ ಮಾಡಿ ನಾನು ಕರೆದು ಬಿಟ್ಟೆ. ಅದರ ಮೇಲೆ ಒಂದೊಂದೇ ಅದು ಏನಾಯ್ತಂದ್ರೆ, ಆಚೆ ಪಕ್ಕದ ಮನೆಯಲ್ಲೆಲ್ಲ ಹಾಲು ಒಂದು ಯಾರ ಮನೆಗೂ ದನ ಇಲ್ಲ, ಅವರೆಲ್ಲ ಕೊಡು ನಮಗೆ ಕೊಡು. ಅದು ಏನಾಯ್ತು, 1, 2, 3, 4, 5 ಮನೆ ಹಾಗಾಯ್ತು. ಈ ಕೈ ಬಿಡುವಾಗ ಸಮಸ್ಯೆ ಆಯ್ತು ನನಗೆ, ಒಬ್ಬರನ್ನ ಬಿಡೋಕ್ಕಾಗುದಿಲ್ಲ. ಒಬ್ಬ ಕಡೆಗೆ ಒಂದೊಂದೇ ಜಾಸ್ತಿ ಮಾಡಿ ಈಗ 14 ದನ ಉಂಟು ನಮ್ಮನೆಯಲ್ಲಿ. ನನಗೂ ಒಂಥರ ಖುಷಿ ಇದೆ, ನಮ್ಮ ಸಂಸಾರದಲ್ಲೂ ಖುಷಿ ಇದೆ, ಎಲ್ಲರಿಗೂ. ನನ್ನ ಮಗಳು ಹಾಗೆ, ಅವಳಿಗೂ ಭಾರಿ ಇಂಟ್ರೆಸ್ಟ್ ಇದೆ. ಯಜಮಾನ್ರಂತೂ ತುಂಬಾ ನಂಗೆ ಸಪೋರ್ಟ್ ಕೊಡ್ತಾರೆ, ದನದ ವಿಷಯಕ್ಕೆ ಭಾರಿ ಒಂದು ನಮ್ಗೆ ಹೆಲ್ಪ್ ಮಾಡ್ತಾರೆ. ಹೈನುಗಾರಿಕೆಯ ಬಗ್ಗೆ ಮಾತುಕತೆಯನ್ನ ಮುಂದುವರಿಸೋದಕ್ಕಿಂತ ಮೊದಲು ನಿಮ್ಮ ಮೆಣಸಿನ ಹುಡಿ ಸಾಂಬಾರ್ ಹುಡಿ ಎಲ್ಲ ಮಾಡ್ತಾ ಇದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಸಾರಿ ಮುಡಿ ತುಂಬಾ ಮಾಡ್ತಿದ್ದೆ. ಅಂದ್ರೆ ಇಲ್ಲೊಂದು ಸಂತೆ ಕಟ್ಟೆ ಒಂದು ಅಂಗಡಿಯಲ್ಲಿ 2 ದಿವಸಕ್ಕೆ 10-10 ಕೆಜಿ ತಗೊಂಡು ಹೋಗ್ತಿದ್ರು. ಮತ್ತೆ ಮಾಡೋದನ್ನ ಸ್ಮೆಲ್ ನೋಡಿಯೇ ತುಂಬಾ ಜನ ಊರ್ ಮನೆಯವರೆಲ್ಲ ಬಂದು ತಗೊಂಡು ಹೋಗ್ತಾ ಇದ್ರು. ನನಗದೇ ಸಪ್ಲೈ ಅಂದ್ರೆ ಕೊಟ್ಟುಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ. ಆ ತರ ಆಯ್ತು. ಕಡೆಗಿನ್ನು ನಮ್ಮ ಯಜಮಾನ್ ಹೇಳಿದ್ರು, ಬೇಡ ಬಿಡು ನಿಂಗೆ ಆಗದೆ ಇದ್ರೆ. ಅವರು ಬಂದು ಕೊಟ್ಟು, ಅದು ಬಿಸಿಲು ಬೇಕು ಜಾಸ್ತಿ, ಈ ಮಳೆಗಾಲದಲ್ಲಿ ಕೇಳುವುದು ಜಾಸ್ತಿ, ವೈಶಾಖದಲ್ಲಿ ಅದು ಹೊಡಿ ಮಾಡೋಕ್ ಸುಲಭ, ಆದ್ರೆ ಹೆಚ್ಚು ಸಪ್ಲೈ ಕಡಿಮೆ. ಮಳೆಗಾಲದಲ್ಲಿ ಎಲ್ಲರೂ ಮನೆ ತುಂಬಾ ಜನ ತಗೊಂಡು ಹೋಗ್ತಿದ್ರು, ಆದ್ರೆ ನಂಗೆ ಸಪ್ಲೈ ಕೊಟ್ಕೊಂಕ್ ಆಗುದಿಲ್ಲ. ಕೊಟ್ಕೊಂಕ್ ಆದ ಕೂಡ ಒಂಥರ ಮನಸ್ಸಿಗೆ ಬೇಜಾರಾಗ್ತಿತ್ತು. ಈಗ ನಂಗೊಂದ್ರೆ ಖುಷಿ ಅಂತ ಹೇಳಿದ್ರೆ, ನಮ್ಗೀಗ ಹಾಲು ಅಷ್ಟು ಒಂದು 15-16 ಮನೆಯವ್ರು ತಗೊಂಡ್ರೆ ಎಷ್ಟು ಕೇಳ್ರು ಕೊಡು ಖುಷಿ ಆಗತ್ತೆ ಅಲ್ಲ. ಒಂದು ನನಗೆ ಒಂದು ನನ್ನ ಜೀವನದ ಬಗ್ಗೆ ನಾನು ಒಂದು ಮಾಡಿದ್ನಲ್ಲ, ಏನೋ ಒಂದು ಖುಷಿ ಆಯ್ತು ನನಗೆ. ಏನು ಇಲ್ಲದೆ ಒಂದು ಮಾಡಿದ ಏನಿಲ್ಲ ಅಂದ್ರೆ ತುಂಬಾ ಒಂದು ಅದು ಹೇಳ್ದಂಗೆ ಒಂದು 5,000 ರೂಪಾಯಿ ಕರಿನ ತಪ್ಪು ನಾನು ಸಾಲ ಮಾಡಿ ತಗೊಂಡು ಬಂದಿದ್ದು. ಈಗ ಸಾರು ಒಳ್ಳೆಯ ಗುಣಮಟ್ಟದ ಸಾರು ಆಗಬೇಕಿದ್ರೆ ಅದು ಅಡುಗೆ ಮಾಡುವವರ ಕೈಗುಣವೋ ಅಥವಾ ಸಾರಿನ ಹುಡಿಯ ಗುಣವೋ ಅಂತ? ಅದು ಹುರಿಯೋದ್ರೊಳಗೆ ತುಂಬಾ ಟೈಮ್ ಬೇಕಾಗುತ್ತೆ, ತಾಳ್ಮೆ ಬೇಕು, ಎಣ್ಣೆ ಎಲ್ಲ ಮಸ್ತ್ ಆಗ್ಲಿಕ್ಕಿಲ್ಲ. ನಮ್ದಂದ್ರೆ ಸಾರಿನ ಪುಡಿ ಫಾರಿನಿಗೆಲ್ಲ ತುಂಬಾ ಹೋಗ್ತಿತ್ತು. ಅದಂದ್ರೆ ಸೀಕ್ರೆಟ್ ಏನಂತ ಹೇಳ್ಬೋದ? ಅದೇ ಹುರಿಯೋಕ್ಕೆಲ್ಲ ತುಂಬಾ ಟೈಮ್ ಬೇಕು. ಮತ್ತೆ ನಾವು ಜೀರಿಗೆ ಜಾಸ್ತಿ ಒಣಮೆಣಸು, ಕೊತ್ತಂಬರಿ, ಜೀರಿಗೆ, ಸಾಸಿವೆನು ಕೂಡ ಹಾಕುತ್ತೆ, ಇಂಗು, ಕರಿಬೇವು ಸೊಪ್ಪು ಎಲ್ಲ ಹಾಕ್ತೇವೆ. ಆದ್ರೆ ಅದು ಹುರಿಯೋಕ್ಕೆ ತುಂಬಾ ಕೆಲವರು ಹೇಳುದು ಜೀರಿಗೆ ಜಾಸ್ತಿ ಹಾಕಿದ್ರು ನಿಮ್ಮ ಸ್ಮೆಲ್ ಬರೋದು. ನಾವು ಜೀರಿಗೆ ನಿಜವಾಗಿ ಮಸ್ತ್ ಹಾಕುದಿಲ್ಲ, ಆದ್ರೂ ಅದು ಹುರಿಯೋದ್ರೊಳಗೆ ಸ್ಮೆಲ್ ಒಳ್ಳೆ ಬರುತ್ತೆ. ಬೇರೆ ಬೇರೆ ನಮೂನೆಯ ಸಾರನ್ನ ಹುಡಿ ಮಾಡ್ತೀರಾ ಅಥವಾ ಒಂದೇ ನಮೂನೆಯ? ಹೆಚ್ಚಾಗಿ ಟೊಮೆಟೊ ಸಾರಿನ ಪುಡಿ, ತಿಳಿ ಸಾರು ಮಾಡ್ತಾರೆ ಅದು ಜಾಸ್ತಿ. ಸಾಂಬಾರ್ ಹುಡಿನೂ ಮಾಡ್ತೆ, ಇಷ್ಟು ಸಾರಿನ ಹುಡಿ ಮಾಡಿದಷ್ಟು ಟೇಸ್ಟ್ ಬರ್ತಿಲ್ಲ ನಂಗೆ ಗೊತ್ತಾಗ್ತದೆ. ಉಪ್ಪಿನಕಾಯಿ ಅಂತದ್ದು ಏನಾದ್ರು ಮಾಡಿದ್ರಾ? ಉಪ್ಪಿನಕಾಯಿ ತುಂಬಾ ಮಾಡ್ತೆ, ಮಿಡಿ ಉಪ್ಪಿನಕಾಯಿ, ಮಾವಿನ ಮಿಡಿದು ಮತ್ತೆ ನಿಂಬೆ ಹಣ್ಣಿದ್ರು ಎಲ್ಲ ಮಾಡ್ತೆ. ಮಾವಿನ ಮಿಡಿದು ತುಂಬಾ ಎಲ್ಲ ನಮ್ಮ ಮನೆಯಲ್ಲೇ ಸುಮಾರು 5 ಜನ ಗಂಡು 5 ಜನ ಹೆಣ್ಣು ನಮ್ಮ ಗಂಡನ, ಅವರೆಲ್ಲರೂ ನಮ್ಮ ಉಪ್ಪಿನಕಾಯಿ ಇಷ್ಟ ಅಂತ ಇಲ್ಲಿಂದಾನೆ ತಗೊಂಡು ಹೋಗ್ತಾರೆ ಅವರೆಲ್ಲರೂ. ಶ್ರೀರಾಮ್ ಮಧ್ಯಸ್ಥವರು, ಈಗ ಈ ಹಡಿಲು ಭೂಮಿಯ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ನೀವು ಹಡಿಲು ಭೂಮಿಯನ್ನ ತಗೊಂಡು ಅಲ್ಲಿ ಭತ್ತದ ಕೃಷಿಯನ್ನ ಮಾಡ್ತಾ ಇದೀರಿ ಅಂತ ಹೇಳಿ, ಹೈನುಗಾರಿಕೆಗೆ ಪೂರಕವಾಗಿಯೂ ಕೂಡ ಈ ಕೃಷಿಯನ್ನ ನೀವು ಮಾಡ್ತಾ ಇರುವಂತಹದ್ದು, ಇಂಥ ಒಂದು ಸಾಹಸ ಮಾಡಬೇಕು ಅಂತ ನಿಮ್ಗೆ ಹೇಗೆ ಅನಿಸ್ತು ಅಂತ? ಅದೇ ಮೊದಲೇ ಹೇಳಿದ್ನಲ್ಲ, ನಾನು ನನ್ನ ಹೆಂಡತಿ ಮೊದಲು ಸಾರೆ ನೋಡಿ ಮಾಡ್ತಾ ಇದ್ಲು, ಹಪ್ಪಳ ಮಾಡ್ತಾ ಇದ್ಲು. ಅದು ಅವಳ ಆರೋಗ್ಯಕ್ಕೆ ಸ್ವಲ್ಪ ಏರುಪೇರಾಯ್ತು, ಹಾಗಾಗಿ ಅವಳಿಗೆ ನನ್ನದೇ ಆದ್ರೆ ಏನಾದ್ರು ಮಾಡಬೇಕಂತ ಮೊದಲಿಂದ ಅವಳಿಗೆ ಚಾಲೆಂಜ್ ಇತ್ತು ಮನಸ್ಸಿನಲ್ಲಿ. ಅದಕ್ಕೆ ಹಾಗಾದ್ರೆ ನಾವು ಹೇಳಿದ ಕರುವನ್ನು ಸಾಕು, ನಮ್ಗೆ ಬಗುಬೋಯಿ ಆಗುಂಟು. ಆಚೆ ಈಚೆ ಮನೆಯವರು ಕೆಲವರು ಹೆಚ್ಚಿನವ್ರ ಮನೆಯಲ್ಲಿ ಹಳೆಯವರು ಇರುವುದು, ಅವ್ರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಕೆಲಸದವ್ರನ್ನ ಕರ್ಕೊಂಡು ಮಾಡಿದ್ರೆ ಅವ್ರಿಗೆ ವರ್ಕೌಟೇ ಆಗುದಿಲ್ಲ. ಅವ್ರೇನ್ ನೀವು ಮಾಡುವಾದ್ರೆ ಮಾಡು ಮಾರಾಯ ಅಂತ ಹೇಳಿದ್ರು. ನಾನೇನ್ ಮಾಡಿದೆ, ಹಾಗೆ ನನ್ಗೆ ದನಕ್ಕೂ ಒಳ್ಳೇದಾಗ್ತದೆ. ಹಾಗೆ ಒಂದ್ಸಲ 2 ಎಕರೆ ಜಮೀನು ಸಿಕ್ಕಿತು, 2 ಎಕರೆ ಜಮೀನಲ್ಲಿ ಭತ್ತದ ಕೃಷಿ ಮಾಡಿ ಅದರಿಂದ ಬರುವಂತ ಫಸಲು ಏನಿದೆ ಫಸಲನ್ನು ನಾವು ಯೂಸ್ ಮಾಡಿಕೊಂಡು ಹುಲ್ಲನ್ನು ದನವೇ ಹಾಕುವಂಥದ್ದು. ಅಂಗಡಿ ಗೊಬ್ಬರ ಒಮ್ಮೆ ಹಾಕ್ತೇವೆ, ಹಾಕದಿದ್ರೆ ಆಗುದಿಲ್ಲ ಅಂತೆಲ್ಲ ಹೇಳ್ತಾರೆ. ಹಾಗೆ ಒಮ್ಮೆ ಅಂಗಡಿ ಗೊಬ್ಬರ ಹಾಕ್ತೇವೆ, ಮತ್ತೆ ಸಾವಯವ ಗೊಬ್ಬರವನ್ನು ಬೇಕಾದಷ್ಟು ಗೊಬ್ಬರ ಎಲ್ಲ ಗದ್ದೆಗಳು ಹಾಕಿ ಅದು ಅದರಿಂದಾಗಿ ಫಸಲು ಒಳ್ಳೇದು ಬರ್ತದೆ, ಹುಲ್ಲು ಸಿಗ್ತದೆ. ಹಾಗಾಗಿ ನಮ್ಗೆ ಹೊಡಿಲು ಭೂಮಿ ಮಾಡುವಂತ ಮನಸ್ಸು ಬಂತು. ಯಾಕಂದ್ರೆ ನಮ್ಗೆ ದನಗೆ ಹುಲ್ಲು ಬೇಕೇ, ನಮ್ದು ವರ್ಷದ ವರ್ಷಕ್ಕೆ ಒಂದೊಂದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಎರಡಿದ್ದು ನಾಲ್ಕು ಆಯ್ತು, ಎಂಟು ಆಯ್ತು, ಈಗ 14, 12, 13, 14 ತನ ಬಂತು. ಆಗ ಹುಲ್ಲಿನ ಪ್ರಮಾಣ ಜಾಸ್ತಿ ಬೇಕು, ಅದು ಸಾಕಾಗುವುದಿಲ್ಲ ನನಗೆ. ಅದಕ್ಕೆ ಇನ್ನು ಮಾತು 6 ತಿಂಗಳ ಗೊಬ್ಬರವನ್ನು ನಾವು ಹೊರಗಡೆ ಕೊಡ್ತೇವೆ. ಅದರಿಂದ ಬಲ್ಲ ಅಂದ್ರೆ 10 ಸೆಂಟ್ಸಿಗೆ 10 ಅಡಿಗೆ ಗೊಬ್ಬರ, 1 ಎಕರೆ 100 ಅಡಿಗೆ ಗೊಬ್ಬರ. ಆ ಗದ್ದೆಯಲ್ಲಿ ಏನು ಹುಲ್ಲು ಬೆಳೀತದೆ ಅದಷ್ಟನ್ನು ನಮ್ಗೆ ಕೊಡಬೇಕು ಅವರು. ಆ ತರ ಅಗ್ರಿಮೆಂಟ್ ನಮ್ಗೆ. ಆ ತರದಲ್ಲಿ ಸದನ 6 ತಿಂಗಳ ಗೊಬ್ಬರವನ್ನು ನಾವು ಅದೇ ತರ ಹೊರಗಡೆ ಕೊಡ್ತೇವೆ, ಅಷ್ಟು ಹುಲ್ಲನ್ನು ತಗೊಳ್ತೇವೆ. ಪ್ಲಸ್ ನಮ್ಮ ನಾವು ಏನು ಹೊಡೆಲು ಭೂಮಿಯಲ್ಲಿ ಮಾಡ್ತೇವೆ ಅದ್ರ ಹುಲ್ಲು ಸಿಗ್ತದೆ. ಅದರಿಂದಾಗಿ ನಮ್ಗೆ ದನದ ಇದು ಮೇವಿಗೆ ಏನು ಕೊರತೆ ಬರುವುದಿಲ್ಲ. ಈಗ ಹಡಿಲು ಭೂಮಿ ಪ್ರಾರಂಭದ ಹಂತದಲ್ಲಿ ಹೇಗಿರ್ತದೆ, ಅದರ ಒಂದು ಮಣ್ಣಿನ ಸಾರ ಹೇಗಿರ್ತದೆ ಅಂದ್ರೆ, ನಮ್ಮಲ್ಲಿ ಏನ ನಾನು ಹಡಿಲು ಭೂಮಿ ಪಡೆಯುವಾಗ ಸಾಧಾರಣ 3-4-5 ವರ್ಷ ಆ ಭೂಮಿಯನ್ನು ಏನು ಮಾಡಲಿಲ್ಲ. ಅಲ್ಲಿ ಈ ಕರಡ ಅಂತ ಬೆಳೆದಿದ್ದಾಗಿತ್ತು. ಆದ್ರೆ ಆದ್ರೆ ಫಲವತ್ತತೆ ಜಾಸ್ತಿ ಆಗಿತ್ತು, ಯಾಕಂದ್ರೆ ಅವ್ರು ಉಳ್ಳಿಲ್ಲ ನೆಡ್ಲಿಲ್ಲ, ಆದ್ರೆ ಫಲವತ್ತತೆ ಜಾಸ್ತಿ ಆಗಿ ಹಾಗಾಗಿ ನಮಗೆ ವರ್ಷದಿಂದ ವರ್ಷಕ್ಕೂ ಇಳ್ಳು ಜಾಸ್ತಿ ಬರ್ತಾನೆ. ಇವಾಗ ಅವರೆಲ್ಲ ಹೇಳ್ತಾರೆ, ನಾವು ಮಾಡುವಾಗ ಇಷ್ಟು ಬರ್ತಿರ್ಲಿಲ್ಲ ಮಾರೆ ಇಳ್ಳು, ನೀವು ಒಳ್ಳೆ ನಿನ್ನ ಕೈಗುಣ ಒಳ್ಳೇದುಂಟ ಇವ್ಳು ಹೇಳುದು ನನ್ನ ಹೆಂಡತಿಗೆ, ನಿನ್ನ ಕೈಗುಣ ಒಳ್ಳೇದುಂಟು ಮಾರೆ, ಒಳ್ಳೆ ಇಳ್ಳು ಬರ್ತದೆ. ಎಲ್ಲರೂ ಖುಷಿಯಾಗಿ ಹೇಳುದು, ಮಾಡುವಾರ ನಿನ್ಗೆ ಎರಡಷ್ಟು ದಿವಸ ನೀನು ಮಾಡೋದನ್ನ, ನನಗೇನ್ ಕೊಡ್ಬೇಕಾಗಿಲ್ಲ ಹೇಳೋರೆ ಜಾತಿ, ಯಾರು ನಮ್ಮಲ್ಲಿ ಕೇಳುದಿಲ್ಲ. ಅದಕ್ಕೆ ಪ್ರತಿಫಲವಾಗಿ ನೀವು ಇದು ಕೊಡಬೇಕು ನಮ್ಗೆ ಯಾರು ಹೇಳುದು, ಯಾಕಂದ್ರೆ ಅವ್ರಿಗೆ ಖುಷಿ. ನಮ್ಮ ಗದ್ದೆ ಹಡಿಲಾಗಿ ಬೀಳ್ಬಾರ್ದಲ್ಲ, ಒಂದು ಭತ್ತ ತೆಗೀತಂದ್ರೆ ಖುಷಿ ಆಗ್ತದೆ ಅವ್ರಿಗೆ. ಹಾಗೆ ಆಮೇಲೆ ಈಗ ನವಿಲಿನ ಸಮಸ್ಯೆ ಎಲ್ಲ ಇಲ್ವಾ? ನವಿಲನ ಸಮಸ್ಯೆ ಇರ್ತದೆ, ಬಟ್ ನಮಗ ಅಂತದ್ದೇನು ಕಂಡು ಬರಲ್ಲ. ನಮ್ಮಲ್ಲಿ ಬರ್ತದೆ, ನಮ್ಮಲ್ಲಿ ಏನ್ ಮಾಡ್ತೇವೆ ನಾವು ಬಿತ್ತನೆ ಮಾಡ್ತೇವೆ ಅಂದ್ರೆ, ನವಿಲು ಮೇಲ್ಗಡೆ ಭತ್ತ ಬೀಜ ಇದ್ರೆ ಮಾತ್ರ ಇದು ಅಡಿಗಡೆ ಹೋಗ್ತದೆ. ನಾವು ಇದರಲ್ಲಿ ಮೊಳಕೆ ಬರ್ಸುದಿಲ್ಲ ಬೀಜ. ನಾವ್ ಏನ್ ಮಾಡ್ತೇವೆ ಅಂದ್ರೆ, ಈ ಮೇ ಎಂಡದಲ್ಲಿ ಮಳೆ ಬರಬೇಕಿದ್ರೆ ಗದ್ದೆಯನ್ನು ಉಳ್ತೇವೆ, ಹೊಡಿ ಹೊಡಿ ಇರ್ತದೆ ಮಣ್ಣು. ಆವಾಗ ಏನ್ ಮಾಡ್ತೇವೆ ಅದನ್ನ ಹುಗಿತೇವೆ ಭತ್ತವನ್ನ, ಒಂದು 4-5 ಬೀಜವನ್ನು ಹುಗಿತಾ ಹೋಗ್ತೇವೆ. ಅವಾಗ ಅಡಿ ಇರುವುದ್ರಿಂದ ಅವ್ರಿಗೆ ಗೊತ್ತಾಗುದಿಲ್ಲ ಮೊಳಕೆ ಮತ್ತೆಂತ ನವಿಲು ಬರುವುದಿಲ್ಲ ಅದ್ರಿಂದ, ಮತ್ತೆ ಅದನ್ನ ಮೊಳಕೆ ಬಂದ ಮೇಲೆ ಅಂತ ಮಾಡ್ತಾ ಇಲ್ಲ ನಮ್ಗೆ. ಹಾಗಾಗಿ ಏನ್ ಸಮಸ್ಯೆ ನಮಗೆ ಇಷ್ಟರವರೆಗೆ ಏನ್ ಸಮಸ್ಯೆ ಇಲ್ಲ. ಕೆಲವರಿಗೆಲ್ಲ ಬಂದಿದೆ ಅಂತ, ಪಾರಿವಾಳದ ಸಮಸ್ಯೆ, ನವಿಲಿನ ಸಮಸ್ಯೆ. ಪಾರಿವಾಳ ಸಮಸ್ಯೆ ಸ್ವಲ್ಪ ಬಂದಿತ್ತು ಒಂದು 2 ವರ್ಷ ಹಿಂದೆ, ಅವಾಗ ಒಂದ್ ಸ್ವಲ್ಪ ಕಷ್ಟ ಆಗಿತ್ತು ನಮಗೆ. ಡಬ್ಬ ತಗೊಂಡು ಹೋಗಿ ಬಡಿಯುದು ಇದೆಲ್ಲ ಮಾಡ್ತಾ ಇತ್ತು ನಾವು. ಬೆಳಿಗ್ಗೆ ಎದ್ದ ಕೂಡಲೇ ಮಕ್ಕಳಿಗೆ ಅದೇ ಕೆಲಸ, ಮಕ್ಕಳಿಗೆ 2 ಡಬ್ಬ ಕೊಟ್ಟು ಗುಡಿಸೋದಲ್ಲಿ ಪಾರಿವಾಳ ಬಂದು ಹೋಡಿ ಮಾರೆ ಅಂತ. ಹಾಗೆ ಈಗ ನಾಟಿ ಮಾಡುವುದಕ್ಕೆಲ್ಲ ಕೈಯಿಂದಲೇ ನಾಟಿ ಮಾಡುವಂತ ಮೆಷಿನ್ ನಾಟಿ ಮಾಡಿದ್ರ? ಮೆಷಿನ್ ಈ ಬಾರಿ ಎಂತ ಮಾಡಿದ್ರೆ ಕೈಯಲ್ಲಿ ನಾಟಿ ಮಾಡಿಸಿದ್ದೇವೆ. ಮತ್ತೆ ಮೆಷಿನ್ ಹೇಳಿದ್ನಲ್ಲ ಭತ್ತವನ್ನು ಉಗಿಯುವಂತ ಸಾಲು ನೆಟ್ಟು ಹೇಳ್ತಾರೆ, ಆತರ ಮಾಡ್ಕೊಂಡು ಹೋಗಿದೆ. ಒಂದು ಎಕರೆ ಆಗುವಷ್ಟು ಮಾಡಿದ್ರು, 1 ಎಕರೆ ಆಗುವಷ್ಟು ನಾವು ನೆಟ್ಟಿ ಮನೇಜಿ ಮಾಡಿದ್ದೇವೆ. ಆಮೇಲೆ ಈಗ ಮೇವಿನ ಬಗ್ಗೆ ಹೇಳಿ, ಈಗ ಜಾನುವಾರುಗಳಿಗೆ ಅಥವಾ ಈ ಹಸುಗಳಿಗೆ ಏನೇನು ಕೊಡ್ತೀವಿ ನೀವು? ದನಕ್ಕೆ ನಾವು 2 ಹೊತ್ತು ಭೂಸ ಹಾಕ್ತೇವೆ, ಈ ನಂದಿನಿ ಭೂಸ ಹಾಕ್ತೇವೆ. ಮತ್ತೆ ಮಧ್ಯಾಹ್ನ ರಾಗಿ ಹಿಟ್ಟು, ಜೋಳದ ಹಿಟ್ಟು, ಕಡೆಗೆ ಹತ್ತಿ ಹಿಂಡೆ, ನೆಲಗಡ್ಲೆ ಹಿಂಡೆ, ಮತ್ತೆಲ್ಲ ಮಿಕ್ಸೆಡ್ ಆಗಿರುವಂತದ್ದು ಒಂದು ಫುಡ್ ಸಿಗುತ್ತೆ, ಅದನ್ನು ಹಾಕ್ತೇವೆ. ಇವರು ಮತ್ತೆ ಈ ಕ್ಯಾಲ್ಸಿಯಮಿನ ಪುಡಿ, ಟಾನಿಕ್ ಎಲ್ಲವೇ ಹಾಕ್ತೇವೆ ನಾವು. ಅಡಿಗೆ ಸೋಡಾ ಹಾಕ್ತೇವೆ, ಉಪ್ಪು ಹಾಕ್ತೇವೆ. ಇದೆಲ್ಲ ನಿಮ್ಮ ಅನುಭವದಿಂದ ಬಂದಿರುವಂತಹದ್ದು ಅಥವಾ ಯಾರಾದ್ರೂ ಹೇಳಿರುವಂತದ್ದ? ಹಾಲ್ ಡೈರಿಯಿಂದ ನಮ್ಗೆ ಗುಜರಾತಿಗೆ ಒಂದು 8 ದಿವಸ ಟೂರ್ ಕೊಟ್ಟಿದ್ದೆವು ಡೈರಿ ಅಂತ. ಅಲ್ಲಿ ನಂಗೆ ತುಂಬಾ ಒಳ್ಳೆ ಹೆಲ್ಪ್ ಆಯ್ತು ನಮ್ಗೆ. ಸ್ವಲ್ಪ ಅದ್ರ ಬಗ್ಗೆ ವಿವರವಾಗಿ ಹೇಳಿ. ಈಗ ಆನಂದ್ ಅಥವಾ ಅಮೂಲ್ ಇದರ ಒಂದು ವ್ಯವಸ್ಥೆ ಹೇಗಿದೆ, ಅಲ್ಲಿ ಡೈರಿ ಅಂದ್ರೆ ಹೇಗೆ ನಿರ್ವಹಣೆ ಮಾಡ್ತಾರೆ ಈ ಬಗ್ಗೆ? ಅಲ್ಲಿ ತುಂಬಾ ಖುಷಿ ಆಯ್ತು ನಂಗೆ. ಒಂದು 4 ದಿವಸ ಇದ್ದೆ ಅಲ್ಲ, ಮನೆ ನೆನಪಾಗ್ತಾ ಇತ್ತು ದನದಲ್ಲ. ಆದ್ರೆ ನನ್ಗೆ ಬಾರಿ ಅಲ್ಲಿ ದನಕ್ಕೆ ಯಾವ ತರ ಸಾಕ್ಬೇಕು ಅಂದ್ರೆ, ಅಲ್ಲಿ ವಾತಾವರಣ ಹಾಗೆ ಉಂಟು ದನಕ್ಕೆ. ಈ ಸೊಪ್ಪು ನಮ್ಮಲ್ಲಿ ಸಿಗುವಂತದ್ದನ್ನೇ ದನಕ್ಕೆ ಹಾಕುವಂತದ್ದೆಲ್ಲ ಒಂದ್ ಕಡೆ ನೆಟ್ಟಿದ್ರು. ಅವ್ರು ನಮ್ ತೋರಿಸ್ಬೇಕು, ಇದು ನಮ್ಮ ಮನೆ ಹತ್ರ ಉಂಟಲ್ಲ, ಇದು ನಮ್ಮನೆ ಹತ್ರ ಉಂಟಲ್ಲ, ನಾವು ಹಾಕುವುದು ಅಂದ್ರೆ. ನಂಗೆ ಈ ಗೊಬ್ಬರದ ಗಿಡ ಅಂತ ಒಂದು ಉಂಟು, ಅಯ್ಯೋ ಇದು ಎಲ್ಲಿ ಬೇಲಿ ಬರೀಲಲ್ಲ ಅಂತ. ಆದ್ರೆ ಅದು ಇಂತಿಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಅಂತ ಅವರೆಲ್ಲ ಹೇಳಿದ್ರು. ನುಗ್ಗೆ ಸೊಪ್ಪಿನ ಗಿಡ ಕಡೆ ಸುಮಾರು ಈ ಮನೆ ಇದನ್ನೇ ನೀವು ಮಾಡಿ ಅಂತ ಹೇಳಿದ. ಅಲೋವೆರಾ ಅದನ್ನು ಕೆಚ್ಚಲ ಬಾವಿಗೆ ಅರ್ಶಿನ ಮತ್ತೆ ಸುಣ್ಣ ಹಾಕಿ ಹಚ್ಚಲಿಕ್ಕೆ. ಮತ್ತೆ ನಾವು ನಮ್ಗೆ ಇಲ್ಲಿ ನಮ್ಮ ಡಾಕ್ಟರ್ ಕಾರ್ ಅಂತ ಡಾಕ್ಟರ್ ಅಂತ ಅಡಿಗೆ ಸೋಡ ಹಾಕಿ ಅಡಿಗೆ ಸೋಡಿ ಹಾಕಿ ಅಂತ ಪ್ರತಿ ಸತಿ ದಿನ ಬಂದು ಅವ್ರು ನಾವು ಕರೆದವಾಗಲೇ ಹೇಳ್ತಿದ್ರು. ನಾವು ಹೇಳಿದ್ರಿಕೆ ನಮ್ಗೆ ಅಡಿಗೆ ಸೋಡಗೆ ಅಂದ್ರೆ ನಮ್ಗಂದ್ರೆ ಎಫೆಕ್ಟ್ ಅಲ್ಲ, ಉಪ್ಪು ಎಫೆಕ್ಟ್ ಅಂತ ನಾವು ಹಾಕ್ತಾನೆ ಇರಲಿಲ್ಲ. ಅಲ್ಲಿ ಅವ್ರು ಹೇಳಿದ್ರು, ನೀವು 50 ಗ್ರಾಮ್ ಹಾಕಿದ್ರು ಒಳ್ಳೇದು, ನೀವು ಹಸಿ ಹುಲ್ಲು ಮಳೆಗಾಲದಲ್ಲಂತೂ ಹಾಕ್ಲೇಬೇಕು, ನಮಗೆ ಎಷ್ಟು ಎಫೆಕ್ಟ್ ಅವಕ್ಕಷ್ಟು ಒಳ್ಳೇದು, ಅದು ಜೀರ್ಣಶಕ್ತಿ ಆಗ್ಬೇಕಾದ್ರೆ ಅದು ಬೇಕೇ ಬೇಕಂತ. ಅದ ಕಡೆ ನಮ್ಗೆ ಮೊನ್ನೆ ನಂಗೆ ಭಾರಿ ಒಂಥರ ಆಶ್ಚರ್ಯ ಆಯ್ತು. ಧೈರ್ಯ ಇದ್ದವ್ರ ಒಂದು ಡಿಗ್ರಿ ಬರುವುದಿಲ್ಲ ನಮ್ಗೆ ಇಲ್ಲಿ ಎಲ್ಲ ಎಲ್ಲರಿಗೂ ಡಿಗ್ರಿ ಬರುವುದಿಲ್ಲ ಅಂತ ಸ್ವಲ್ಪ ಕಂಪ್ಲೇಂಟ್ ಇತ್ತು. ಅವ್ರು ಮನೆ ಮನೆಗೆ ಬಂದು ಹೇಳಿದ್ರು ನೀವು ಅಡುಗೆ ಸೋಡೆ ಹಾಕಿ ಆಯ್ತಾ ಅಂತ. ಇಲ್ಲ ಮತ್ತೆ ನಾನು 4 ವರ್ಷದಿಂದನೂ ಹಾಕ್ತಾನೆ ಇದ್ದೆ, ಅದು ಒಳ್ಳೇದಂತ ನಮ್ಗೆ ಹೇಳಿದ್ರು. ಕಡೆಗೆ ಡಾಕ್ಟರ್ ಹತ್ರ ಹೇಳಿದೆ, ಕಾಣಿ ನೀವು ಹೇಳೋದನ್ನು ನಾವು ಕೇಮಕ್ಕೆ ತಯಾರಿರಲಿಲ್ಲ, ನಂಗೆ ಅಲ್ಲಿ ಹೋಗಿ ಬಂದ ಮೇಲೆ ಕರೆಕ್ಟ್ ಅರ್ಥ ಆಯ್ತು. ಅಲ್ಲ ದನಕ್ಕೆ ಯಾವ್ದು ಒಳ್ಳೇದಂತ ಹೇಳಿದ್ರು ನಮ್ಗೊಂಥರ ಭಯ ಅಂದ್ರೆ ನಮ್ಗೆ ಅದು ಹಾಕಿದ್ರೆ ದನಕ್ಕೆ ಏನಾದರೂ ಎಫೆಕ್ಟ್ ಆಗುತ್ತೋ ಏನೋ ಅಂತ. ಕಡೆಗೆ ಡಾಕ್ಟರ್ ಹತ್ರ ಮೊನ್ನೆ ಐತಾಡ್ರ ಹತ್ರ ಹೇಳಿದೆ, ನೀವು ಹೌದು ಹೇಳಿದ್ದು ನಾವು ಮೊದಲೇನೆ ಹಾಕ್ತಾ ಇತ್ತು, ಆದರೂ ಈಗ ನಮ್ಮದು ಹೆಚ್ಚಕ್ಕೂ ಜಾಸ್ತಿ ಒಂದು 25 ಲೀಟ್ರು ಬರುವಂಥದ್ದೇ ಹೆಚ್ಚು, 20 ಲೀಟ್ರ್ ಮೇಲೆ ಇಪ್ಪದೇ ದನ ಇಪ್ಪದು ನಮ್ಮ ಹತ್ರ, ಅದಕ್ಕೆ ಸ್ವಲ್ಪ ಡಿಗ್ರಿ ಬರುವುದಿಲ್ಲ ಅಂತ. ಸ್ವಲ್ಪ ನಮ್ದಂದ್ರೆ ಹೆಚ್ಚಲ್ಲ, ಸ್ವಲ್ಪ ಕಡಿಮೆ 25-26 ಬರ್ತಿತ್ತು, 28 ಬರಬೇಕಿತ್ತು. ಅವರಿಗೂ ಏನಂದ್ರೆ ನಮ್ದು ಹಾಲು ಜಾಸ್ತಿ ಬರೋದ್ರಿಂದ ಅವರಿಗೆ ಮೈನಸ್ ಆಗತ್ತಲ್ಲ, ಅದು ಮನೆ ಮನೆಗೆ ಬಂದು ಹೇಳಿದರು. ಕಡೆಗೆ ಮೇಡಮ್ ಒಬ್ರು ಬಂದರು, ಅವರು ಎಲ್ಲ ಹೇಳಿದರು ನೀವು ಈ ಥರ ಎಲ್ಲ ಹಾಕಬೇಕು, ಈ ಥರ ಫುಡ್ ಹಾಕಬೇಕು ಹಾಗೆ. ನಾನು ಹೇಳಿದೆ ಮೇಡಮ್ ಇಲ್ಲಿ ನೋಡಿ ನಾವು ಇಷ್ಟಿಷ್ಟು ಫುಡ್ ಹಾಕ್ತೇವೆ, ಮತ್ತೆ ನೀವು ನಮ್ದು ಹಾಲು ತುಂಬ ಗುಣಮಟ್ಟ ಅಂದರೆ ನೀರು ಹಾಲು ಅಂದರೆ ಹೆಚ್ಚಪ್ಪನ ನೀರೇ ಹಾಲು, ನಾ ಜೆರ್ಸಿನೂ ಹಾಕಿದ್ದೆ ಈಗ ಮಿಕ್ಸಡ್ ಆಗಿ ಹಾಕಿದ್ದೆ, ಆದರೆ ನಾವು ಇಷ್ಟು ಫುಡ್ ಹಾಕ್ತಿದ್ದೆ ಅವರಿಗೆ ಅಂದರೆ ನಿಮ್ಗೆ ಹೇಳೋದ್ರಲ್ಲಿ ನಾವು ಅರ್ಥ ಇಲ್ಲ ಕರೆಕ್ಟ್, ನೀವು ಇಷ್ಟು ಫುಡ್ ಹಾಕಿದ ಮೇಲೆ ಡಿಗ್ರಿ ಬರ್ತೀರಂದ್ರೆ ಹೆಚ್ಚಪ್ಪ ಜಾಸ್ತಿ ಇದ್ರಿಂದ ಹಾಗೆ ಅಂತ ಡೈರಿ ಐತಾದ್ರು ಹೇಳಿದ್ರು ಅವರು. ಅದಕ್ಕೆ ಅಲ್ಲ ಅವರಿಗೆ ನಾನು ನಮ್ಗೆ ಹಾಲು ಉತ್ಪನ್ನ ಜಾಸ್ತಿ ಬೇಕು, ಮತ್ತು ನಮ್ದು ಈಗ ಇಂಜೆಕ್ಷನ್ ಇಲ್ಲ ಅಂಥದ್ದು ಪ್ರಾಬ್ಲಮ್ ಯಾವುದೂ ಇಲ್ಲ. ಅಷ್ಟು ಕೆಲವರೆಲ್ಲ ಅಯ್ಯೋ ಒಂದೊಂದನ ಕೊಟ್ಟಿದ್ದವರೇ ಮರ್ತಾ ಇದ್ರು, ಅಯ್ಯೋ ಅಮ್ಮ ನೀವು ಏನು ಹಾಕ್ತೀರಾ ನೀವು ಏನು ಅಂದ್ರೆ ಯಾವ ಥರ ಫುಡ್ ಹಾಕ್ತೀವಿ, ಇಷ್ಟಿಷ್ಟು ಹಾಕ್ತೇವೆ ನಾವು ಕರೆಕ್ಟಾಗಿ ಪೌಷ್ಟಿಕಾಂಶ ಇದ್ರೆ ಅವು 3 ತಿಂಗಳಿಗೆ ಗಬ್ಬ ನೀ ಬರತ್ತೆ, ಒಂದೇ ಇಂಜೆಕ್ಷನ್ ತಪ್ಪಿರ 2 ಇಂಜೆಕ್ಷನ್ ನಿಂತಿರಲ್ಲ ನಮ್ಮ ಅಂತ ಪ್ರಾಬ್ಲಮ್ ಅಂತ ಯಾವುದು ಬರಲಿಲ್ಲ. ಈಗ ನೀವು ಗಮನಿಸಿದ ಹಾಗೆ ಈಗ ಚೇಂಪಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಂತವರು, ನೀವು ಗಮನಿಸಿದ ಹಾಗೆ ಇಲ್ಲಿಯ ಹೈನುಗಾರರು ಏನೇನು ತಪ್ಪುಗಳನ್ನು ಮಾಡ್ತಾರೆ, ಹೇಗೆ ಸರಿಪಡಿಸಬಹುದು? 3 ತಿಂಗಳಾರೆ ಕರು ಹಾಕಿದ ಕೂಡಲೇ ಹಾಲು ಬರುತ್ತಲ್ಲ, ಅಷ್ಟೊತ್ತಿಗೆ ಸರಿ ಫುಡ್ ಹಾಕ್ತಾರೆ. ನನ್ನ ಪ್ರಕಾರ ಅವ್ರು ಒಂದು ಸ್ವಲ್ಪ ಕಡಿಮೆ ಆಯ್ತಾ ಫುಡ್ ಫುಲ್ ಡೌನ್ ಮಾಡಿಬಿಡ್ತಾರೆ, ಆವಾಗ ಹಾಲು ಇಳುವರಿ ಕಡಿಮೆ ಆಗತ್ತೆ. ಅವ್ರಿಗೆ ಏನ್ ಹೇಳ್ತಾರೆ ಅವಾಗ, ಅಯ್ಯೋ ದನದಿಂದ ಏನು ಲಾಭ ಇಲ್ಲ ಅಂತ ಅಲ್ಲೇ ಅವ್ರು ಕಡಿಮೆ ಮಾಡ್ತಾನೆ ಹೋಗ್ತಾರೆ. ನಾವು ಹಾಗಲ್ಲ, ನಾವು ನೀವು ಕರು ಹಾಕಿದವಾಗ ಎಷ್ಟು ಇದು ಉಂಟು ಹಾಲುಂಟು, ಸಾಧಾರಣ ಮಟ್ಟಿಗೆ 5 ತಿಂಗಳವರೆಗೂ ಗಬ್ಬಾಗಿ 5 ತಿಂಗಳವರೆಗೂ ನಮ್ಗೆ ಅಷ್ಟೇ ಹಾಲು ಬರುತ್ತೆ. ಒಂದು 18-25 ಕೊಡೋದು ಒಂದು 20 ಲೀಟರ್ವರೆಗೆ ಬರುತ್ತೆ ನಮ್ದು. ಆವಾಗ ನಮಗೂ ಕೂಡ ಲಾಸ್ ಇಲ್ಲ ಅದರಲ್ಲಿ. ಈಗ 1 ವರ್ಷದೊಳಗೆ ಮತ್ತೆ ಪುನಃ ಕರು ಹಾಕ್ತೇವೆ, ಹೋದ ವರ್ಷ ಡಿಸೆಂಬರ್ಗೆ ಹಾಕಿದ್ವಿ, ಈಗ 8 ತಿಂಗಳ ಗಬ್ಬ ಮತ್ತೆ ನಮ್ಗೆ. ಇದುವರೆಗೆ ಹೈನುಗಾರಿಕೆ ಮತ್ತು ಹಡಿಲು ಭೂಮಿ ಭತ್ತದ ಕೃಷಿ ಅನುಭವದ ಕುರಿತು ಗುಣ್ಮಿ ಗ್ರಾಮದ ಮಲ್ಲಿಕಾ ಮಧ್ಯಸ್ಥ ಹಾಗೂ ಶ್ರೀರಾಮ್ ಮಧ್ಯಸ್ಥ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಉಜ್ವಲ ಭವಿಷ್ಯ ಬನಾನೆ ಕಿ ಆಜಾದಿ, ರಿಟೈರ್ಮೆಂಟ್ ಕೆ ಬಾದ್ ಭಿ ನಿಯಮಿತ ಇನ್ಕಮ್ ಕಿ ಆಜಾದಿ, ಆಜಾದಿ ಕಾ ಅಮೃತ ಮಹೋತ್ಸವ ಆಓ ಮನಾಯೆ ಹೈ. एक अक्टूबर को पूरा देश मना रहा है एनपीएस दिवस. अधिक जानकारी के लिए अपनी बैंक शाखा जाएं या pfrda.org.in पर विजिट करें या 1800-110-7008 पर कॉल करें. उज्जवल भविष्य बनाने की आजादी, रिटायरमेंट के बाद विनियमित इनकम की आजादी, आजादी का अमृत महोत्सव आओ मनाए है. एक अक्टूबर को पूरा देश मना रहा है एनपीएस दिवस. अधिक जानकारी के लिए अपनी बैंक शाखा जाएं या pfrda.org.in पर विजिट करें या 1800-110-7008 पर कॉल करें. ಇದೀಗ ಕೇಳಿ ಕೃಷಿ ಮಾಹಿತಿ ಟಿಎಸ್ ಪ್ರಸಾದ್ ಅವರಿಂದ. ಉತ್ತಮವಾದಂತಹ ಬೆಳೆಯನ್ನು ಪಡೆಯಬೇಕಿದ್ರೆ ಫಲವತ್ತಾದಂತಹ ಮಣ್ಣು ಅತಿ ಅವಶ್ಯ. ಕೆಲವೊಂದು ವೇಳೆ ಮಣ್ಣು ಫಲವತ್ತಾಗಿದ್ರೂ ಉತ್ತಮ ಬೆಳೆ ಬರುವುದೇ ಇಲ್ಲ. ಇದಕ್ಕೆ ಹಲವಾರು ಕಾರಣಗಳಿವೆ. ಸಸ್ಯಗಳಿಗೆ ಅವಶ್ಯಕವಾದಂತಹ ಎಲ್ಲ ಸಸ್ಯ ಪೋಷಕಾಂಶಗಳು ಮಣ್ಣಿನಲ್ಲಿ ಹೇರಳವಾಗಿದ್ದು ಸಸ್ಯಗಳಿಗೆ ದೊರೆಯುವ ಹಾಗಿದ್ದರೆ ಅಂತಹ ಮಣ್ಣನ್ನು ಫಲವತ್ತಾದ ಮಣ್ಣು ಅಂತ ಹೇಳ್ಬೋದು. ಆದರೆ ಎಲ್ಲ ಫಲವತ್ತಾದ ಮಣ್ಣುಗಳು ಉತ್ತಮ ಅಂದರೆ ಹೆಚ್ಚಿನ ಇಳುವರಿಯನ್ನು ಕೊಡುವುದಿಲ್ಲ. ಒಂದು ಹೆಕ್ಟೇರ್ ಪ್ರದೇಶದಲ್ಲಿ ಬರುವಂತಹ ಬೆಳೆಯ ಇಳುವರಿಯನ್ನು ಆ ಮಣ್ಣಿನ ಇಳುವರಿ ಉತ್ಪಾದನಾ ಸಾಮರ್ಥ್ಯ ಎಂದು ಹೇಳ್ಬೋದು.

ಬೆಳೆಯ ಬೆಳವಣಿಗೆಗೆ ಸಹಕರಿಸುತ್ತವೆ. ಹಾಗೆಯೇ ಮಣ್ಣಿನ ರಾಸಾಯನಿಕ ಗುಣಗಳು ಸಸ್ಯ ಬೆಳವಣಿಗೆಗೆ ಪೂರಕವಾಗಿದ್ರೆ ಮಣ್ಣು ಆರೋಗ್ಯವಾಗಿದೆ ಹಾಗೂ ಸಮತೋಲನದಲ್ಲಿ ಇದೆ ಅಂತ ಹೇಳಬಹುದು. ಸಸ್ಯ ಪೋಷಕಾಂಶಗಳ ದೊರೆಯುವಿಕೆ ಮಣ್ಣಿನ ರಾಸಾಯನಿಕ ಗುಣಗಳನ್ನು ಅವಲಂಬಿಸಿದೆ. ರಾಸಾಯನಿಕ ಗುಣಗಳಲ್ಲಿ ಮುಖ್ಯವಾದಂತಹದ್ದು ಮಣ್ಣಿನ ರಸಸಾರ. ಇದನ್ನು ಪಿಎಚ್ ಮಾಪಕದಿಂದ ಅಳಿತಾರೆ. ಈ ಮಾಪಕದಲ್ಲಿ 1-14 ಗುಣಾಂಕಗಳಿವೆ. ಈ ಮಾಪಕದ ಗುಣಾಂಕಗಳ ಆಧಾರದ ಮೇಲೆ ಮಣ್ಣನ್ನು 3 ವಿಭಾಗಗಳಾಗಿ ವಿಂಗಡಿಸಬಹುದು. ತಟಸ್ಥ ಮಣ್ಣು ಮಣ್ಣಿನ ರಸಸಾರ 6-8.5 ಇರುತ್ತದೆ. ಹುಳಿ ಮಣ್ಣು 6 ಕಡಿಮೆ ರಸಸಾರ. ಕ್ಷಾರೀಯ ಮಣ್ಣು 8.5 ಹೆಚ್ಚಿನ ರಸಸಾರ ಇರುವಂತಹ ಮಣ್ಣು. ಮಣ್ಣಿನ ರಸಸಾರ ಅಂದರೆ ಪಿಎಚ್ 6-8.5 ಇರುವಂತಹ ಮಣ್ಣನ್ನು ತಟಸ್ಥ ಮಣ್ಣು ಎಂದು ಕರೆಯಲಾಗುತ್ತದೆ. ಇವುಗಳಲ್ಲಿ ಪೋಷಕಾಂಶಗಳ ಚಕ್ರ ಅಂದರೆ ಸಾವಯವ ರೂಪದಿಂದ ಸರಳ ರಾಸಾಯನಿಕ ರೂಪಕ್ಕೆ ನಿರಂತರವಾಗಿ ಬದಲಾವಣೆ ನಡೀತಾ ಇರ್ತದೆ. ಹಾಗೆಯೇ ಸಸ್ಯಗಳ ಬೆಳವಣಿಗೆಗೂ ಅನುಕೂಲವಾಗುವುದರಿಂದ ಮಣ್ಣಿನಲ್ಲಿನ ರಾಸಾಯನಿಕ ರೂಪದ ಪೋಷಕಾಂಶಗಳು ಸಾವಯವ ರೂಪದಲ್ಲಿ ಸ್ಥಿರವಾಗುತ್ತವೆ. ಈ ಕ್ರಿಯೆ ನಿರಂತರವಾಗಿ ನಡೆಯುವಂತಹದ್ದು ಮಣ್ಣಿನ ಆರೋಗ್ಯದ ದೃಢತೆಯನ್ನು ತೋರಿಸುತ್ತದೆ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಲ್ಗೆ 49,000-51,500, ಹೊಸ ಅಡಿಕೆ 47,000-50,000, ಕೋಕಾ ಕ್ವಿಂಟಲ್ಗೆ 38,000-43,500, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲ್ಗೆ 7,800-11,000, ತೆಂಗಿನಕಾಯಿ 1ನೇ ವರ್ಗ 1,000-ಕ್ಕೆ 18,000-24,000, 2ನೇ ವರ್ಗ 15,000-16,000, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಲ್ಗೆ 2,600-2,800, ಕಟ್ಸಂಬರ್ 2,500-2,750, ಐಆರ್8 2,300-2,550, ಭತ್ತ ಆಮದು ಕ್ವಿಂಟಲ್ಗೆ 1,750-1,850, ಬೆಲ್ಲ ಆಮದು ಹಳದಿ ಕ್ವಿಂಟಲ್ಗೆ 3,900-4,000, ಕೆಂಪು 3,700-3,800, ಕಪ್ಪು ಕ್ವಿಂಟಲ್ಗೆ 3,900-4,000, ಮೆಣಸು ಆಮದು ಕ್ವಿಂಟಲ್ಗೆ 20,000-22,000, ಕಾಳು ಮೆಣಸು 37,000-40,200, ಗೇರುಬೀಜ ಕಚ್ಚಾ ಕ್ವಿಂಟಲ್ಗೆ 9,500-10,500, ಬಾಳೆಕಾಯಿ ಮೈಸೂರು ಕ್ವಿಂಟಲ್ಗೆ 1,800-2,600, ಕದಳಿ 2,200-2,700, ಗಾಳಿ 1,400-1,600, ನೇಂದ್ರ ಕ್ವಿಂಟಲ್ಗೆ 2,000-2,800. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳನ್ನು ಕೇಳಿದಿರಿ. ಇದೀಗ ಕೇಳಿ ಶಿಶುನಾಳ ಶರೀಫರ ಒಂದು ತತ್ವಪದ, ಹಾಕಿದ ಜನಿವಾರವ. ಹಾಡಿದ್ದಾರೆ ಶಿವಮೊಗ್ಗ ಸುಬ್ಬಣ್ಣ. ಹಾಕಿದ ಜನಿವಾರವ ಸದ್ಗುರುನಾಥ, ಹಾಕಿದ ಜನಿವಾರವ, ಹಾಕಿದ ಜನಿವಾರವ ಸದ್ಗುರುನಾಥ, ಹಾಕಿದ ಜನಿವಾರವ, ಹಾಕಿದ ಜನಿವಾರ ನೂಕಿದ ಭವಭಾರ, ಹಾಕಿದ ಜನಿವಾರ ನೂಕಿದ ಭವಭಾರ, ಲೋಕದ ಬ್ರಹ್ಮಜ್ಞಾನ ನೀ ಪಡೆಯೆಂದು ಹಾಕಿದ ಜನಿವಾರವ ಸದ್ಗುರುನಾಥ, ಹಾಕಿದ ಜನಿವಾರವ, ಹಾಕಿದ ಜನಿವಾರವ ಸದ್ಗುರುನಾಥ, ಹಾಕಿದ ಜನಿವಾರವಾ.